ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के दिन खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಹಾಗೂ ಗ್ರಾಮೀಣ ಕ್ರೀಡೆಯಾಗಿರುವಂತಹ ಕಬಡ್ಡಿ ಆಟದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸಿದ್ದಾಪುರ ತಾಲೂಕು ಆಲವಳ್ಳಿಯ ಚಂದ್ರಶೇಖರ್ ತಿಮ್ಮಾನಾಯ್ಕ. ಈಗ ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ತಿಮ್ಮಾನಾಯ್ಕ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಮುಳ್ಗೆ ತಗ್ಗು ಗ್ರಾಮದವರು. ಅವರು ಮೂಲತಃ ತೋಟ ಮಾಡ್ತಾ ಇದ್ದಾರೆ, ಕೃಷಿ ಅನುಭವವನ್ನು ಹೊಂದಿದ್ದಾರೆ, ಮತ್ತು ಅವರು ಗ್ರಾಮೀಣ ಕ್ರೀಡೆಯಾದಂಥ ಕಬಡ್ಡಿಯೊಳಗೆ ಇಲ್ಲಿ ಸುತ್ತಮುತ್ತ ಬಹಳ ಹೆಸರು ಪಡೆದಂಥವರು. ಅವಾಗಿನ ಅವರ ಅನುಭವ, ರೋಚಕತೆ ಎಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ಕಾರ ಸರ್. ಈಗ ಕೃಷಿ ಭೂಮಿ ಎಷ್ಟಿದೆ, ನೀವು ಕೃಷಿಯೊಳಗೆ ತೊಡಕೊಂಡು ಅವಾಗಿಂದನು ಇಲ್ಲಿ ತನಕ ಮಾಡ್ಕೊಂತ ಬಂದಿರಲ್ಲ, ಅವಾಗೆಲ್ಲ ಹೇಗಿತ್ತು? ಕೂಡು ಕುಟುಂಬ ಇತ್ತು ಅಥವಾ ಅವಾಗೇನು ಬೇರೆ ಆಗಿದ್ರು? ಹೆಂಗೆ ಏನು ನಿಮ್ಮ ಅಪ್ಪರು ಅವ್ರು ಮಾಡ್ತಕ್ಕಂಥ ಕೃಷಿ ಅದೆಲ್ಲ ಹೇಗಿತ್ತು? ನಾವು ಮೂಲತಃ ಕೂಡು ಕುಟುಂಬನೇ ಆಗಿತ್ತು. ನಮ್ಮ ಅಪ್ಪಂದಿರು 2 ಜನ ತಮ್ಮ, ಅವಾಗ ಸಾಕಷ್ಟು ಆಸ್ತಿಗಳು ಇತ್ತು. ಆದರೆ ನಂತರ ಅದು ಡಿವೈಡ್ ಆಗ್ತಾ ಹೋಯಿತು. ನಾವು ಅಣ್ಣ ತಮ್ಮ 2 ಜನ ಇದ್ವಿ, ನಾವು ಅದನ್ನು ಡಿವೈಡ್ ಮಾಡ್ಕೊಂಡಿದ್ವಿ. ಈಗ ಆದರೆ ಇದ್ದ ಜಮೀನಲ್ಲೇ ಏನಪ್ಪ ಕೇಳಿದ್ರೆ ಒಳ್ಳೆ ರೀತಿಯ ಫಸಲನ್ನು ಇವಾಗ ತೆಗಿತಿದ್ವಿ. ಫಸಲು ತೆಗಿಬೇಕಾದ್ರೆ ಏನಾಗ್ತದೆ ಕೇಳಿದ್ರೆ ನಾವು ಅಷ್ಟೇ ಶ್ರಮವನ್ನು ಪಡಬೇಕು. ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಮಳೆಗಳು ಸಾಕಷ್ಟು, ರೋಗ ಬಾಧಕಗಳು ಸಾಕಷ್ಟು. ಈಗ ಸದ್ಯಕ್ಕೆ ಈಗ ಏನಪ್ಪ ಕೇಳಿದ್ರೆ ಒಂದು ಕೆಂಪು ಚುಕ್ಕಿ ರೋಗ ಹೇಳಿದು, ಅದರಿಂದ ಹಿಡಿದು ಕೊಳೆಯಿಂದ ಹಿಡಿದು ಪ್ರತಿಯೊಂದನ್ನು ಸರಿಯಾಗಿ ಸಕಾಲದಲ್ಲಿ ನಾವು ಅದನ್ನು ಕೃಷಿ ಮಾಡುವುದರ ಜೊತೆಗೆ ಔಷಧಿಯನ್ನು ಸಿಂಪಡಿಸಿಕೊಂಡಿದ್ರೆ ಉತ್ತಮವಾದಂಥ ಬೆಳೆಯನ್ನು ತೆಗೆಯಬಹುದು. ಅದರಿಂದ ಮಳೆ ಆಗ್ತದೆ ಹೇಳುವಂಥ ಒಂದು ಹೆದರಿಕೆ ಇಲ್ಲ. ಈಗಿನ ಒಂದು ವಾತಾವರಣದಲ್ಲಿ ಈಗಿನ ಒಂದು ಟೆಕ್ನಾಲಜಿ ಇದರಿಂದ ಔಷಧಿಗಳು ಬೇಕಷ್ಟನ್ನು ಕಂಡುಹಿಡಿದಿದ್ದಾರೆ. ಈಗಾಗಲೇ ಅದನ್ನು ಸಿಂಪಡಿಸಿ ಒಳ್ಳೆಯ ರೀತಿಯ ಫಲಿತಾಂಶವನ್ನು ದೊರಕಿಸಿಕೊಡ್ತಾ ಇದೆ. ಆದರೆ 6 ತಿಂಗಳಲ್ಲಿ ಏನಾಗಿದೆ ಕೇಳಿದ್ರೆ ಕೆಂಪು ಚುಕ್ಕಿ ರೋಗ ಹೇಳೋದೊಂದು ಬಾಧೆ ರೈತರನ್ನು ಸಾಕಷ್ಟು ಕಾಡ್ತಾ ಇದೆ. ಅದಕ್ಕೆ ಸರಿಯಾದಂಥ ಮೆಡಿಸಿನನ್ನು ಇನ್ನೂ ಕಡ್ಡಿಲ್ಲ. ಆದರೆ ಯಾವುದೋ ಒಂದು ರೀತಿಯ ಒಂದು ದ್ರವಣವನ್ನು ಕೊಟ್ಟು ಕೊಡ್ತಾ ಇದ್ದಾರೆ, ನಾವು ಅದನ್ನು ತಂದು ಸಿಂಪಡಿಸ್ತಾ ಇದ್ದೀವಿ. ಅದರಿಂದ ಕಂಟ್ರೋಲಿಗೆ ಬರ್ತದೆ ಬರೋದಿಲ್ಲ ಹೇಳೋದೊಂದು ನಮಗೆ ಭಾರಿಯ ಒಂದು ಹೆದರಿಕೆ ಇದೆ. ಯಾಕೆಂದರೆ ಅಡಿಕೆಯನ್ನು ಹಾಕಬೇಕಾದ್ರೆ ಅದಕ್ಕೆ ಕೃಷಿಯನ್ನು ಅಷ್ಟೇ ಚೆನ್ನಾಗಿ ಗೊಬ್ಬರ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದರನ್ನು ಮಾಡ್ಕೊಂಡಿದ್ರೆ ಮಾತ್ರ ಒಳ್ಳೆಯ ಇದು ಬರ್ತದೆ. ಅದು ಮಧ್ಯಂತರದಲ್ಲಿ ಇಂಥ ಕೆಂಪು ಚುಕ್ಕೆ ರೋಗಗಳು ಬಂದು ಅಂತಾದರೆ ರೈತರಿಗೆ ಸಾಕಷ್ಟು ಹಾನಿ ಅಂತೂ. ಎಷ್ಟೊಷ್ಟಿಂದ ಈ ಸಮಸ್ಯೆ ಇದೆ? ಈ ಸಮಸ್ಯೆ ಒಂದು ವರ್ಷದ ಈ ಕಡೆ ಆಗಿದೆ. ಆದರೆ ಅದಕ್ಕೆ ಸರಿಯಾದಂಥ ಔಷಧಿಗಳು ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ. ಯಾರನ್ನು ಕೇಳ್ತೀರಿ ನೀವು ಔಷಧಿ? ನಾವು ಕೇಳೋದಾದ್ರೆ ಇಲ್ಲಿ ಕೃಷಿ ಆಫೀಸಲ್ಲಿ ಬಂದು ಕೇಳ್ತೀವಿ, ಕೃಷಿ ಇದರಿಂದ ಏನಾದರೂ ಹೇಗಿದೆ, ನಾವು ಏನಾದರೂ ಸಾಕರಣೆಗಳು ಇದೆಯಾ ಕೇಳಿದಾಗ ಅವರು ಇದ್ದರೆ ಅಂಥ ಒಂದು ಮಾರ್ಗದರ್ಶನಗಳನ್ನು ಇಲ್ಲಿ ಅಧಿಕಾರಿಗಳು ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರು ಇಲ್ಲ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಿ ಅದನ್ನು ಇದು ಮಾಡಿದ್ರೆ ನಂತರ ನಾವು ಅದಕ್ಕೆ ಏನಾದ್ರು ಹಿಂಗೆ ಗೋಮೂತ್ರ ಮತ್ತು ಅದರದೇ ಸಗಣಿ ಹಾಕಿ ಅದನ್ನು ಗಾಳಿಸಿ ಅದನ್ನು ಮರಕ್ಕೆ ಸಿಂಪಡಿಸಿದರೆ ಒಳ್ಳೆ ಫಲಿತಾಂಶ ದೊರಕಿಸಿಕೊಟ್ಟಿದೆ ಅಂತೇಳಿ ಹೇಳ್ತಾರೆ. ಆದರೆ ಅದನ್ನು ನಾವು ಪ್ರಯೋಗ ಮಾಡಿಲ್ಲ. ಮಾಡಿದವರು ಈ ಕೆಲವೇ ಮಂದಿ ನಮ್ಮಲ್ಲಿ ಇದ್ದಾರೆ, ಒಂದು ಒಬ್ಬೊಬ್ಬರು ಇದ್ದಾರೆ, ಅದರಿಂದ ಒಳ್ಳೆ ಫಲಿತಾಂಶ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಬಸಿಗಾಲುವೆ ಅಂತವೆಲ್ಲ ತೆಗಿತಾ ಇರ್ತೀರಿ? ಹೌದು, ಬಸಿಗಾಲುವೆ ಬೇಕೇ ಬೇಕಾಗ್ತದೆ. ಬಸಿಗಾಲುವೆ ನಮ್ಮ ಮಲೆನಾಡಿನಲ್ಲಿ ಬಸಿಗಾಲುವೆ ಇಲ್ದಿದ್ರೆ ಇದಾಗಲ್ಲ. ತೋಟಕ್ಕೆ ಜೋಳ ಹತ್ತಿ ಅದು ಅಧೋಗತಿ ಹೋಗಿ ಮತ್ತೆ ಏನೇನೋ ಆಗ್ತದೆ. ಆದರೆ ಆ ಸಕಾಲದಲ್ಲಿ ಬಸಿಗಾಲುವೆಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಅದು ಉತ್ತಮ ರೀತಿ ಕೃಷಿಯನ್ನು ಮಾಡ್ಕೊಂಡಿದ್ರೆ ಮಾತ್ರ ನಾವು ಮುಂದೊಂದಿನ ಬೆಳೆಯನ್ನು ತೆಗಿಬಹುದು. ಈಗ ನಿಮಗೆ ಎಷ್ಟು ಸಿಗ್ತಾ ಇದೆ ಇಳುವರಿ? ಇಳುವರಿ ಅಂದರೆ ನಮ್ದು ಇರೋದು ಬರೀ ಅರ್ಧ ಎಕರೆ ಭಾಗ ಇತ್ತಲ್ಲಿ. ನಾವೀಗ ಎಲ್ಲ ಅಂತಂದ್ರೆ ಒಂದು 5-6 ಕ್ವಿಂಟಲ್ ತೆಗಿತಾಯಿದ್ವಿ. ಕೃಷಿ ಅಂದರೆ ಅದನ್ನು ಕರೆಕ್ಟ್ ಅಷ್ಟು ಮಾಡ್ಕೊಂಡ್ರೆ ನಾವು ಅಷ್ಟನ್ನು ತಕ್ಕೊಂಡಿದ್ವಿ, ಜೀವನೋಪಾಯಕ್ಕೇನು ತೊಂದರೆ ಇಲ್ಲ. ಈಗ ಅಡಿಕೆ ತೋಟ ಅಂದರೆ ಅಲ್ಲೇನು ಅರ್ಧ ಎಕರೆದೊಳಗೆ ದಿನನಿತ್ಯ ನೀವು ಅಲ್ಲಿ ಇರಬೇಕಂತ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಅದನ್ನು ಒಂದು ವರ್ಷದಲ್ಲಿ ಒಂದು ವಾರನೋ ಅಥವಾ ಒಂದು 15 ದಿವಸನಾದರೂ ಕೆಲಸ ಮಾಡ್ಕೊಂಡು ನಾವು ಬೇರೆ ಬೇರೆ ಮತ್ತೊಂದು ಇದನ್ನು ಮಾಡ್ಬೋದು. ಈಗ ಈ ಗದ್ದೆಯಲ್ಲಿದೆ, ಗದ್ದೆ ಅಂತಾದರೆ ತೇರಿಯಲ್ಲಿ ಏನಾಗ್ತದೆ ಕೇಳಿದ್ರೆ ಸಾಧಾರಣವಾಗಿ ವರ್ಷದಲ್ಲಿ 6 ತಿಂಗಳು ಅಲ್ಲೇ ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ದು ಮನೆಗೆ ಹುಲ್ಲಿಂದ ಹಿಡಿದು ಪ್ರತಿಯೊಂದನ್ನು ಜೋಪಾನ ಮಾಡೋದ್ರಿಂದ 6 ತಿಂಗಳು ಆಗ್ತದೆ. ಇದಕ್ಕೆ ಆಗಲ್ಲ, ಒಂದು 15 ದಿವಸದ ಕೆಲಸ. ಒಂದು 2 ಎಕರೆ 3 ಎಕರೆ 4 ಎಕರೆ ಇದ್ದಿರಲಿ, 5 ಎಕರೆ ಭಾಗ ಆಯ್ತಿದ್ರು ಅದಕ್ಕೆ ಮಾಡ್ತಾ ಇರೋದು 15 ದಿವಸದ ಕೆಲಸ ಇರ್ತದೆ ತೋಟದಿಂದ. ಆದರೆ ಏನಪ್ಪ ಕೇಳಿದ್ರೆ ಒಂದಲ್ಲ ಒಂದು ರೀತಿಯ ರೋಗಕ್ಕೆ ತುತ್ತಾಗ್ತದೆ ಬೆಳೆ, ಅದನ್ನು ನಾವು ಕಾತ್ಕೊಳ್ಳೋದು ನಮ್ಮ ರೈತರ ಒಂದು ಸಮಸ್ಯೆ ಆಗಿದೆ. ಹಿರಿಯರು ಭತ್ತ ಬೆಳೆದೇ ಬೆಳೀತಿದ್ರು, ನೀವು ಅದನ್ನು ಮುಂದುವರಿಸಿಲ್ಲ? ಇಲ್ಲ, ಈಗ ಅದು ಭತ್ತ ಇಟ್ಕೊಂಡಿದ್ವಿ, ನಮಗೆ ಈಗ ಜೀವನೋಪಾಯಕ್ಕೆ ಎಷ್ಟು ಬೇಕಾಗ್ತದೆಯಾ ಅಷ್ಟು ಭತ್ತವನ್ನು ನಾವು ಇದಂದ್ರೆ ಮಾರ್ಕೆಟಿಗೆ ತಂದು ಮಾರ್ಕೆಟೇ ಹಾಕ್ತಿದ್ರು. ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಈಗ ಹಳ್ಳಿ ಜೀವನದಲ್ಲಿ ಅದನ್ನು ಇದ್ದೇ ಇದೆ, ಯಾರು ಅದನ್ನು ಬಿಟ್ಕೊಂಡು ತೋಟ ಗಿಟ ಹಚ್ಕೊಂಡು ಇದು ಮಾಡಲಿಲ್ಲ. ಕೆಲವರು ಸಾಕಷ್ಟು ಗದ್ದೆ ಇದ್ದವರು ಕೆಲವೊಂದು ತೋಟ ಮಾಡ್ಕೊಂಡಿದ್ದಾರೆ. ಆದರೆ ಏನಪ್ಪ ಕೇಳಿದ್ರೆ ಒಂದು ಭಾಗವನ್ನು ತಮ್ಮ ಜೀವನೋಪಾಯಕ್ಕೆ ಬೇಕಾದಂಥ ಭತ್ತಕ್ಕೆ ಏನೋ ಒಂದು ಊಟಕ್ಕೆ ಬೇಕಾಗಿರ್ತದೆ ಅಕ್ಕಿ, ಅಷ್ಟು ಗದ್ದೆಯನ್ನು ಇಟ್ಕೊಂಡೇ ಇರ್ತಾರೆ. ಅಡಿಕೆ ಒಳಗೆ ಮತ್ತೆ ಬೇರೆ ಏನು ಬೆಳೆ ಹಾಕಿರಿ? ಅಡಿಕೆ ಒಳಗೆ ಅಂದರೆ ಏಲಕ್ಕಿ ಬೆಳಿಬೋದು, ಮೆಣಸು ಬೆಳಿಬೋದು, ಮತ್ತು ಬಾಳೆ ಬೆಳಿಬೋದು, ಕಾಫಿ ಇಂಥವೆಲ್ಲ ಮಾಡ್ಬೋದು. ಆದರೆ ನಾವೇನಪ್ಪ ಕೇಳಿದ್ರೆ ಬಾಳೆ ಇದೆ ನಮ್ಮದು, ಕೆಲವೊಂದು ಮೆಣಸಿದೆ, ಇಷ್ಟನಂತೂ ಮಾಡ್ಬೋದು, ಉಪ ಬೆಳೆಗಳನ್ನು ತಕ್ಕೊಳ್ಬೋದು ನಾವು. ಮೆಣಸು ಚಲೋ ಬರ್ತದೆ? ಅಡ್ಡಿಲ್ಲ, ಚೆನ್ನಾಗಿ ಬರ್ತದೆ, ನಮ್ಮಲ್ಲೆಲ್ಲ ಸರಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಆದರೆ ಏನಪ್ಪ ಕೇಳಿದ್ರೆ 1-2 ವರ್ಷದಲ್ಲಿ ಹೋಗ್ಬಿಡ್ತದೆ, ಕಟ್ಟೆ ಬಂದು ಸತ್ತೋಗ್ಬಿಡ್ತದೆ. ಅದು ತೋಟಕ್ಕೆ ಗೊಬ್ಬರ ಕೊಡಬೇಕಾದ್ರೆ ಅದನ್ನು ಅಗಿತೀವಲ್ಲ, ಅದರ ಬೇರನ್ನು ಕಟ್ಟಾಗೋದಕ್ಕೋಸ್ಕರ ಏನಾಗಿ ಸತ್ತೋಗ್ಬಿಡ್ತದೆ. ಈ ಕಸಿ ಮಾಡಿದಂಥದ್ದು ಗಿಡಗಳನ್ನು ತಂದು ಹಾಕಿದರೆ, ಸಸಿಗಳನ್ನು ತಂದು ಹಾಕಿದರೆ ಈ ಕಟ್ಟೆ ರೋಗ, ಬುಡಕೊಳೆ ರೋಗ ಇವೆಲ್ಲ ಬರಲ್ಲ? ಇಲ್ಲ, ನಮ್ಮಲ್ಲಿ ಏನಪ್ಪ ಕೇಳಿದ್ರೆ ಕೃಷಿ ಮಾಡೋದಿರಲಿ ಯಾವುದೇ ತಂದಲ್ಲಿ ಬಂದೇ ಬರ್ತದೆ. ರೋಗ ಹೇಳೋದು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ, ಅರತ್ರನ ಆಗೋದಿಲ್ಲ, ಬಂದೇ ಬರ್ತದೆ. ಯಾಕೆಂದರೆ ನಮ್ಮಲ್ಲಿ ಮಳೆ ಹೊಡೆತಗಳು ಆ ರೀತಿ ಇರ್ತದೆ. ಈಗ ಮಳೆಗಾಲದಲ್ಲಿ ಬಂದಿದ್ರೆ ಈಗ ಹಿಂಗೆ ಹತ್ರದಲ್ಲಿ ಇದ್ದ ಮನೆಯನ್ನು ಕಾಣಿಸ್ಲಿಕ್ಕೂ ಕಷ್ಟ, ಆ ರೀತಿ ವಾತಾವರಣ ಸೃಷ್ಟಿಯಾಗಿರ್ತದೆ. ಹಂಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಗಿಡ ತಂದರೂ ಕೊಳೆ ಹೇಳೋದು ಇದ್ದೇ ಇದೆ, ಬಳೆಯನ್ನು ತಪ್ಪಿಸ್ಲಿಕ್ಕೆ ಸಿಂಪರಣೆ ಮಾಡಲ್ಲ. ಸಿಂಪರಣೆ ಮಾಡಲೇಬೇಕು, ಮಾಡ್ತಾ ಹೋದ್ರೆ ಅದನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಿಂಪರಣೆ ಮಾಡಿ ಅದನ್ನು ಸರಿಯಾಗಿ ಇದು ಮಾಡಿದರೆ ಅದಕ್ಕೆ ಒಂದು ಬೆಲೆ ಬರ್ತದೆ, ನಾವು ಮಾಡಿದಕ್ಕೆ ಫಲ ಬರ್ತದೆ. ಎಮ್ಮೆ ಹಸು ಅಂತವು? ಹೌದು, ಬೇಕಾಗ್ತದೆ, ಕೃಷಿ ಜೀವನಕ್ಕೆ ಬೇಕೇ ಬೇಕದು. ಯಾಕೆಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಅಪ್ಪ ಅಜ್ಜನ ಕಾಲದಲ್ಲಿ ಬೇಕಷ್ಟು ಹಸುಗಳನ್ನು ಸಾಕಿಳ್ತೀವಿ. ಈಗ ಹಂಗಲ್ಲ, ಒಂದು ಮನೆಗೆ ಒಂದು ಹಾಲಿಗಾಗಲಿ ಅಥವಾ 1-2 ಕಟ್ಕೊಂಡು ಇರಲೇಬೇಕಾಗ್ತದೆ. ಮತ್ತು ಅದರನ್ನು ಒಂದು ಗೊಬ್ಬರಗಳನ್ನು ಏನಪ್ಪ ಕೇಳಿದ್ರೆ ಆ ತೋಟಕ್ಕೆ ಹಾಕಿದರೆ ಅದಕ್ಕೊಂದು ಬೆಲೆ ಬರ್ತದೆ. ಆ ರೀತಿಯಾಗಿ ಅದನ್ನು ನಾವು ಸರಿಪಡಿಸ್ಕೊಳ್ಳೇಬೇಕು, ಆಕಳುಗಳನ್ನು ಸಾಕೊಳ್ಳೇಬೇಕಾಗ್ತದೆ. ಎಮ್ಮೆ ಅಥವಾ ಒಂದು ಆಕಳು ಬೇಕೇ ಬೇಕಾಗ್ತದೆ. ಅಷ್ಟೇ ಗೊಬ್ಬರ ಸಾಕು ನಮ್ಮ ಜಮೀನಿಗೆಲ್ಲ ಸಾಕಾಗ್ತದೆ. ನಮ್ಮ ಜಮೀನಿಗೆಲ್ಲ ಅಷ್ಟೇ ಗೊಬ್ಬರ ಸಾಕಾಗ್ತದೆ. ಮತ್ತೆ ನಾವು ಈ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಹಾಕ್ತೀವಿ. ಹಾಲು ಮಾರಾಟ ಹಂಗೇನಿಲ್ಲ? ಇಲ್ಲ, ಹಾಲು ಮಾರಾಟ ಎಲ್ಲ ಮಾಡಲ್ಲ ನಾವು. ನಮ್ಮ ಮನೆ ಬಳಕೆಗೆ ಆಗುವಷ್ಟು ಹಾಲನ್ನು ನಾವು ತಕೊಳ್ಳಿಕ್ಕೆ ಏನೂ ಇದಿಲ್ಲ. ನಮಗೆ ಬೇಕಾದ ರೀತಿ ನಾವು ಯೂಸ್ ಮಾಡ್ಕೊಳ್ಬಹುದಲ್ಲ. ಮತ್ತೆ ನಿಮಗೆ ಕೃಷಿಯಲ್ಲಿ ಮಾಡಕ್ಕೆ ಕೆಲಸ ಇಲ್ಲ ನಿಮ್ಮ ಹೊಲದಲ್ಲಿ ಅಂದಾಗ, ಬೇರೆಯವರು ತೋಟಕ್ಕೆ ಹೋಗುದು ಕೆಲಸ ಮಾಡೋದು ಕೂಲಿಗಾಗಿ ಮಾಡ್ತೀರಾ? ಹೌದು, ಮಾಡ್ತೀವಿ ನಾವು. ಯಾಕೆಂದ್ರೆ ನಮ್ಮ ಅಕ್ಕಪಕ್ಕದವ್ರ ಮನೆಯವರಿಗೆ ಹೆಚ್ಚಿನದಾಗಿ ನಮ್ಮ ಜಮೀನಿಗೆ ನಾವು ದುಡ್ಡು ಹಾಕೋದ್ರಿಗೆ ದುಡಿಮೆಗೆ ದುಡ್ಡು ಹಾಕೋದಿಲ್ಲ. ಇನ್ನೇನಪ್ಪ ಗೊಬ್ಬರಕ್ಕೆ ಇಂಥದಕ್ಕೆ ಹಾಕೊಳ್ಬಹುದು, ನಮ್ಮ ಜಮೀನಲ್ಲಿ ನಾವೇ ಇದು ಮಾಡ್ತೀವಿ. ಕಾಯಿ ಏನಪ್ಪ ಕೇಳಿದ್ರೆ, ಈಗ ನಮ್ಮ ಮನೆಗೆ ನಮ್ಮ ಪಕ್ಕದ ಮನೆಯವರು ಆಳು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ. ಈ ರೀತಿಯಾಗಿ ನಾವು ಆ ರೀತಿ ಮಾಡ್ಕೊಂಡು ಅದ್ರ ನಂತರ ಕೂಲಿ ಐತಿ ಅಂತಾದ್ರೂ ಹೋಗ್ತೀವಿ, ಕೂಲಿ ಮಾಡೇ ಮಾಡ್ತೀವಿ ನಾವು. ಯಾಕೆಂದ್ರೆ ಇಷ್ಟು ಜೀವನದಲ್ಲಿ ಇದಾಗೋದಿಲ್ಲ, ಮತ್ತೆ ನಮಗೆ ಅಡ್ಡಾಡಿ ತಿನ್ನುವಂಥ ಒಂದು ಅಭ್ಯಾಸನೂ ಇಲ್ಲ. ಹಂಗಾಗಿ ಕೂಲಿಗೂ ಮಾಡಿ ಅದರಿಂದ ಬರುವ ಸಾಕಷ್ಟು ಲಾಭಗಳನ್ನು ತಕ್ಕೊಳ್ತೀವಿ ನಾವು. ತಿಂಗಳಲ್ಲಿ ಎಷ್ಟು ದಿನ ನಿಮಗೆ ಈ ರೀತಿ ಕೂಲಿ ಸಿಗಬಹುದು? ತಿಂಗಳಲ್ಲಿ ಅಂತಂದರೆ ಕೂಲಿ ಅಂದರೆ ನಾವು ಸರಿಯಾಗಿ ಮಾಡ್ಕೊಂಡ್ರೆ ಈಗ ಆಗಲ್ಲ. ಈಗ ಈ ಸೀಜನ್ ಕೊಯ್ಲು ಸೀಜನ್, ಇವಾಗ ನಾವು ತಿಂಗಳ ತಿಂಗಳನ್ನು ಮನೆಯಲ್ಲೇ ಇರಬೇಕಾಗ್ತದೆ. ನಂತರ ನಾವು ಒಂದು 15 ದಿವಸ ಹಿಂಗೆ ಒಂದು ಕೂಲಿ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸಿಗುತ್ತೆ ಕೆಲಸ? ಸಿಗುತ್ತೆ ಕೆಲಸ, ಸಿಕ್ಕ ಸಿಗುತ್ತೆ. ನೀವು ಸಾಮಾನ್ಯವಾಗಿ ಏನು ಕೆಲಸ ಮಾಡ್ತೀರಿ ಕೂಲಿಯಲ್ಲಿ? ಕೃಷಿಗೆ ಸಂಬಂಧಪಟ್ಟ ಕೆಲಸವನ್ನು ಎಲ್ಲದೂ ಮಾಡ್ತೀವಿ. ಗೊಬ್ಬರ ಮಣ್ಣು ಹಿಡಿದು ಎಲ್ಲದೂ ಮಾಡೇ ಮಾಡ್ತೀವಿ. ಇಲ್ಲಿ ಕೂಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವರ್ಷದ ಕೂಲಿ? ಹೌದು, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಹೆಚ್ಚು ಕಡಿಮೆ ಜಾಸ್ತಿ ಆದರೆ ಈ ಗೊಬ್ಬರ ಗೊಬ್ಬರ ಎಲ್ಲ, ಗೊಬ್ಬರ ಮಣ್ಣು ಇಂಥವೆಲ್ಲ ಇದು ಮಾಡಬೇಕಾದ್ರೆ ಜಾಸ್ತಿ ಇರ್ತದೆ. ಸಣ್ಣ ಕೆಲಸಗಳು ಕೆಲವೊಂದು ಇರ್ತದೆ, ಅಂಥದ್ರೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ ಕೂಲಿ. ಅದನ್ನು ಎರಡನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ನಾವು. ಒಂದೇ ಪಗಾರ ಕೊಡ್ರಿ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮವಲ್ಲ, ಅದು ಕೊಡ್ಲಿಕ್ಕೆ ಬರೋದು ಇಲ್ಲ. ಯಾಕೆ ನಮಗೆ ಗೊತ್ತಾಗಿರ್ತದೆ ಅದು. ರೈತರು ಬದುಕಬೇಕು, ಬದುಕಬೇಕು, ರೈತರು ಬದುಕಬೇಕು. ಅದೇ ಹೇಳ್ತಾರಲ್ಲ ಸರ್, ರೈತರೇ ದೇಶದ ಬೆನ್ನೆಲು ಬೆಳೆ. ಆದರೆ ಬೆನ್ನೆಲು ಬನ್ನ ಮುರಿಲಿಕ್ಕೆ ಮೇಲ್ನವರು ಕೊಡಬಾರ್ದು, ನಾವು ಸರಿಯಾಗಿ ಇಟ್ಕೊಳ್ಬೇಕು. ಆ ಬೆನ್ನು ಮುಚ್ಕೊಳ್ಳಂಗೆ ನಾವು ನೋಡ್ಕೊಳ್ಬಾರ್ದು ಅದನ್ನು. ನಮ್ಮ ನೀವು ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕಬಡ್ಡಿಯನ್ನು ಪ್ರೀತಿಸ್ಕೋವಂತ ಬೆಳೆದ್ರಿ, ಅದು ಎಲ್ಲ ಪ್ರೇರಣೆ ಬಂದಿತ್ತು ಹೇಗೆ? ನಾನು ಕರೆಕ್ಟು 2ನೇ ಕ್ಲಾಸ್ನಿಂದನೇ ಕಬಡ್ಡಿಯನ್ನು ಸ್ಟಾರ್ಟ್ ಮಾಡಿದವು, ನನಗೆ ಗೊತ್ತಿದೆ. ನಮ್ಮ ಯಾಕೆಂದರೆ ನನ್ನ ಜೀವನ ಯಾವ ರೀತಿ ನಡೆದು ಅಂತ ಕೇಳಿದ್ರೆ, ನಾನು ಸ್ವಲ್ಪ ದೊಡ್ಡಾದ ಮೇಲೇ ನಮ್ಮ ಅಪ್ಪ ಅಮ್ಮ ಶಾಲೆಗೆ ಸೇರಿಸಿದ್ದು. ಆ ಸಂದರ್ಭದಲ್ಲೇ ಒಬ್ಬರು ಎಸ್ ಜೆ ಹೆಗಡೆ ಹೇಳೋರು, ಚಂದಾವರದವರು ಶಿಕ್ಷಕರಿದ್ದರು. ಆವಾಗ ಕಬಡ್ಡಿ ಆಡಿಸ್ತಿದ್ರು ನಮಗೆ, ಆವಾಗಿಂದನೇ ರೂಢ ಮಾಡ್ಕೊಂಡು ಬಂದೆ ನಾನು. ಅಲ್ಲಿಂದ ಬೆಳೀತಾ ಹೋಗಿದ್ದೆ, ನಾನು ಕಬಡ್ಡಿ ಮೇಲೆ ದೊಡ್ಡ ಇದನ್ನು ಅವಲಂಬಿಸ್ಕೊಂಡೆ ನಾನು. ಕಬಡ್ಡಿ ಆಡಬೇಕು, ನಾನು ಇದು ಮಾಡಬೇಕು ಹೇಳಿ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಇದು ನಮ್ಮ ನಮ್ಮ ಮಣ್ಣಿನ ಪಂಜ ಇದು ಹೇಳಿ ನನಗೆ ಗೊತ್ತಿರಲಿಲ್ಲ. ಇವಾಗ ನನಗೆ ನಾನು ಬೆಳೀತಾ ಬೆಳೀತಾ ನನಗೆ ಗೊತ್ತಾಯ್ತು ಅದು. ಅಂದರೆ ಪಂದ್ಯಾಟಗಳು ಗೊತ್ತಿರಲಿಲ್ಲ? ಪಂದ್ಯಾಟಗಳಿಗೆ ಹೋಗ್ತಿದ್ದೆ ನಾನು. ಪಂದ್ಯಾಟಗಳಿಗೆ ಸಾಕಷ್ಟು ಎಲ್ಲ ಕಡೆ ನಾನು ನನ್ನ ಕನ್ನಡ ಶಾಲಾ ಜೀವನದಿಂದ ಹಿಡಿದು ಕಾಲೇಜ್ ಜೀವನದವರೆಗೂ ಪಂದ್ಯಾಟಕ್ಕೆ ಹೋಗ್ತಿದ್ದೆ ನಾನು. ಅದೇ ಅಲ್ಲ, ನನ್ನ SSLC ಜೀವನದಿಂದ ಇಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇರ್ತಿತ್ತು ಕಬಡ್ಡಿ ಟೂರ್ನಮೆಂಟ್ ಅಂತ. ಒಂದು ಟೂರ್ನಮೆಂಟಿಗೆ ಹೋಗ್ತಿದ್ದೆ ನಾನು. ಹೋಗಿದ್ರೆ ಹೆಂಗೆ ಕೇಳಿದ್ರೆ, ನಾನು ನನ್ನ ಊರಿನ ಒಂದು ಟೀಮನ್ನೇ ಕಟ್ಕೊಳ್ತಿದ್ದೆ ನಾನು. ಬೇರೆಯನ್ನು ಸೇರಿಸ್ಕೊಳ್ದೆ, ಬೇರೆ ಊರನ್ನು ಸೇರಿಸ್ಕೊಳ್ದೆ. ನನ್ನ ಊರಿನ ಟೀಮನ್ನು ಕಟ್ಕೊಂಡು ನಾನೇ ಸ್ವತಃ ನಿಂತು ಕಬಡ್ಡಿ ಆಡಿ ಕನಿಷ್ಠ ಆವಾಗ ಕೇಳಿದ್ರೆ ಒಂದು 50-100 ರೂಪಾಯಿ ಕಪ್ ಹೇಳ್ಕೊಡ್ತಿದ್ರು, ಕಬಡ್ಡಿ ಕಪ್ ಹೇಳ್ಕೊಡ್ತಿದ್ರು. ಆ ಕಪ್ಪನ್ನು ಕನಿಷ್ಠ ಅಂದರೆ ನಮ್ಮ ಊರಲ್ಲಿ ನಾನು ಒಬ್ಬನೇ ಇಟ್ಕೊಳ್ಳಲಿಲ್ಲ, ನನ್ನ ಜೊತೆ ಬರೆದವರಿಗೂ ಈ ಕಪ್ಪನ್ನು ತಂದು ನಿಮ್ಮನೆಗೆ ಇಡೀ ಹೇಳ್ಕೊಡ್ತಿದ್ದೆ ಕೊಡ್ತಿದ್ದೆ. ನನ್ನ ಜೊತೆ ನಂಗೆ ಸಪೋರ್ಟಿವ್ ಬರ್ತಿದ್ದಲ್ಲ ಪ್ಲೇಯರ್ಸ್, ಇನ್ನು ಉಳ್ಕೆ 6 ಜನ 7 ಜನ ಬಂದಿರ್ತಿದ್ರು. ಅವ್ರಿಗೆ ನೀನು ಕಪ್ಪು ಹೊಡೆದಾಗ ಇದು ಮಾಡ್ತಿದ್ರು. ಅದ್ರ ಕಡೆ ಬೆಳೀತಾ ಬೆಳೀತಾ ಏನಾಯ್ತು ಕೇಳಿದ್ರೆ, ಮುಂಡಿಗೆ ತಗ ಟೀಮು ಯಪ್ಪ ಮುಂಡಿಗೆ ತಗ ಟೀಮಿನ ಸವಾಸ್ ಬೇಡ ಅಂತ ಹೇಳುವಂತ ಒಂದು ಇದಕ್ಕೆ ನಾನು ಬೆಳೆದು ನಿಂತೆ. ನನ್ನ ಹೆಸರು ಮುಂಚಿತ್ತು. ನಂತರ ನಾನು ಯಪ್ಪ ಏನು ಕೇಳಿದ್ರೆ, ಕೆಲವು ಹಿಂಗೆ ಸಾಗರ ಹೋಗ್ತಿದ್ದೆ, ನನ್ನ ಫ್ರೆಂಡ್ಸ್ ಕರ್ತಿದ್ರು, ಶಿವಮೊಗ್ಗ ಆಡಿದ್ದೀನಿ, ಭದ್ರಾವತಿ ಆಡಿದ್ದೀನಿ, ಬೆಳಗಾವಿ ಆಡಿದ್ದೀನಿ, ಧಾರವಾಡದ ಆಡಿದ್ದೀನಿ, ಕಿತ್ತೂರು ಆಡಿದ್ದೀನಿ, ಇನ್ನು ಕಾಮನ್ ನಮ್ಮ ಡಿಸ್ಟಿಕ್ಟಲ್ಲಿ ಪ್ರತಿ ಎಲ್ಲ ಕಡೆನೂ ಆಡಿದ್ದೀನಿ. ಇನ್ನು ಹೊನ್ನಾವರ ಒಂದು ಆಡಲಿಲ್ಲ, ಭಟ್ಕಳ ಆಡ್ಲಿಕ್ಕೆ ಹೋಗಿದ್ದೆ, ಆದರೆ ಆಡಲಿಕ್ಕೆ ಅವಕಾಶಗಳು ಸಿಗಲಿಲ್ಲ ನನಗೆ. ಅಲ್ಲಿ ಗಲಾಟೆ ಇದರಿಂದ ನಾವು ವಾಪಸ್ ಬಂದಿದ್ವಿ. ಕಡೆ ನಂತರ ಬಾಕಿ ನಮ್ಮ ಡಿಸ್ಟಿಕ್ಟಲ್ಲಿ ಎಲ್ಲ ಕಡೆನೂ ನಾನು ಆಟ ಆಡಿದ್ದೀನಿ. ಅಂದರೆ ನಿಮ್ಮ ಊರಿನ ಹೆಸರಿನಲ್ಲೇ ಒಂದು ಟೀಮ್? ಹೌದು, ನಮ್ಮ ಊರಿನ ಹೆಸರಿನಲ್ಲೇ ಒಂದು ಟೀಮ್ ಕಟ್ತಿದ್ದೆ. ಆದರೆ ಇಲ್ಲಿ ನಮ್ಮ ತಾಲೂಕಿನೊಳಗೆ, ಆದರೆ ಇನ್ನು ಹೊರಗಡೆ ಹೋಗಬೇಕಾದ್ರೆ ನಾನು ಬೇರೆ ಜನ ನಾನು ಕರೆತಿದ್ವಿ, ಹಿಂಗೆ ಇದೇ ಹೋಗೋಣ ಬಾ ಅಂತೇಳಿ ನನ್ನ ಫ್ರೆಂಡ್ಸ್ ಕರ್ಕೊ ಹೋಗ್ತಿದ್ರು. ಆವಾಗ ನಾನು ಹೋಗ್ತಿದ್ದೆ. ಕೋಚ್ ಅಂತ ಹಂಗೇನಿರಲಿಲ್ಲ ನಿಮಗೆ? ಈಗ ಏನಪ್ಪ ಕೇಳಿದ್ರೆ, ಕೋಚಿಂಗ್ ಇದೆ, ಮತ್ತೆ ಇವಾಗ ಏನ ಕೇಳಿದ್ರೆ ಅಲ್ಲಲ್ಲಿ ಕಬಡ್ಡಿ ಅಸೋಸಿಯೇಷನ್ ಇಂದ ಕ್ಯಾಂಪನ್ ಮಾಡ್ತಾರೆ, ಆವಾಗ ಏನೂ ಇರಲಿಲ್ಲ. ಅಂದ್ರೆ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೂ ಯಾರೂ ಸಿಗ್ತಿರ್ಲಿಲ್ಲ. ಹಂಗಿರ್ತ ಕಬಡ್ಡಿ ಅಸೋಸಿಯೇಷನ್ ಹೇಳದ್ದು ಇತ್ತು. ಯಾವಾಗ ಕೇಳಿದ್ರೆ ನಾನು ಗೊತ್ತಾಗಿದ್ದು ಯಾವಾಗ ಕೇಳಿದ್ರೆ, ನಾನೇನು ಬೆಳಗಾವ್ ಕರ್ನಾಟಕ ಟೀಮಿಗೆ ಸೆಲೆಕ್ಷನ್ಗೆ ಹೋದ್ನ, ಸೆಲೆಕ್ಷನ್ಗೆ ಹೋದಾಗ ನನಗೆ ಗೊತ್ತಾಗಿದ್ದು. ನಂಗೆ ರಾಜು ಗುನ್ಗಾ ಅವರು ನನಗೆ ಇದು ದೊಡ್ಡ ಹೊಡೆತ, ನೀನು ಹೋಗಿ ಅಲ್ಲಿ ಹೋಗಿ ಅದನ್ನ ಕಬಡ್ಡಿ ನೋಡಿ, ಅವ್ರು ಕಾರವಾರದಲ್ಲಿ ನೋಡಿ, ನನ್ನನ್ನು ಕರೆದು ಕುಂಡಿಸ್ಕೊಂಡು ನೀನು ಇಂಥಲ್ಲಿ ಇದೆ, ನಾನು ಹೇಳ್ತೀನಿ ನಿನಗೆ, ನಾನು ಲೆಟರ್ ಹಾಕ್ತೀನಿ, ಅವಾಗ ನೀನು ಹೋಗಿ ನೀನು ಇದು ಮಾಡು, ನಾನು ಖರ್ಚು ವೆಚ್ಚ ನಾನು ಕೊಡ್ತೀನಿ, ನೀನು ಸೆಲೆಕ್ಷನ್ ಆಗಿ ಆಗ್ತೀಯ ಅಂತ ಹೇಳಿದರು. ಹೋಗಿದ್ರೆ ನನಗೆ ನನ್ನ ಅದೃಷ್ಟ ಸರಿ ಅಂತಿದ್ದಾವಾಗ ಅವ್ರೇನು ಮಾಡ್ತಾರೆ. ಯಾವ ವಯಸ್ಸು ನಿಮ್ಗೆ ಅವಾಗ? ನನಗೆ ಅವಾಗ 21 ವರ್ಷ. ಸೆಲೆಕ್ಟ್ ಒಂದು ಈ ರೀತಿ ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಏನು ಈ ರೀತಿ ಆಗ್ತದೆ ಹೇಳಿ ಗೊತ್ತಿಲ್ಲ, ಏನು ಗೊತ್ತಿರಲಿಲ್ಲ ನನಗೆ. 20 ವರ್ಷದ ಇದ್ದಾವಾಗ ನಾನು ಪಿ ಯು ಸಿ ಸೆಕೆಂಡ್ ಇಯರ್, ಇವಾಗ 17-18 ರಲ್ಲಿ ಪಿ ಯು ಸಿ ಹೋಗ್ತಲ್ಲ, ಹಂಗೇನಿರಲಿಲ್ಲ. ಅವಾಗ 20 ವರ್ಷದಲ್ಲಿ ನಾನು ಪಿ ಯು ಸಿ ಸೆಕೆಂಡ್ ಇಯರ್ಲಿದ್ದೆ. ಅವಾಗ ನಾನು ಆಟವನ್ನು ನೋಡಿ ಕಾರವಾರದಲ್ಲಿ ನೋಡಿ ನಾನು ಕಳಿಸ್ಕೊಟ್ಟಿದ್ರು ಅವರು, ಹೋಗು ಹಿಂಗೆ ಸೆಲೆಕ್ಷನ್ ಇದೆ ಕರ್ನಾಟಕ ಭಾಗದ್ದು. ಅಂದರೆ ಡಿವಿಷನ್ ಮಾಡ್ತಿದ್ರು ಅವಾಗ, ಬೆಳಗಾವಿ ಡಿವಿಷನ್, ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್ ಹೇಳಿ 3 ಡಿವಿಷನಿಂದ 9 ಜನ ಪ್ಲೇಯರ್ಸನ್ನು ಆರಿಸೋದು. 9 ಜನರಲ್ಲಿ ರೈಡ್ರು ಒಂದು ಸೈಡ್ ಇರ್ತಿದ್ರು ಮತ್ತು ಡಿಫೆಂಡರ್ ಒಂದು ಸೈಡ್ ಇರ್ತಿದ್ರು. ಈ ಡಿಫೆಂಡರ್ ಏನಪ್ಪ ಕೇಳಿದ್ರೆ ಅವ್ರಿಗೆ ಹಿಡಿಯೋದು, ರೈಡ್ರು ಹೋಗ್ತಾ ಹೊಡೆಯೋದು. ಆದರೆ ಒಂದೊಂದು ವ್ಯಕ್ತಿಗೆ 5-5 ರೈಡ್ರು ಕೊಡ್ತಿದ್ದು. ಆ 5 ರೈಡ್ನಲ್ಲಿ ಅವರು ಮೊದಲೇ ನನಗೆ ಅನೌನ್ಸ್ ಮಾಡಿದರು, ಯಾರು ಹೆಚ್ಚಿಗೆ ಪಾಯಿಂಟ್ ತರ್ತಾರೆ ಅವ್ರು ಸೆಲೆಕ್ಷನ್ ಮಾಡ್ತೀವಪ್ಪ ಅಂತೇಳಿ. ಆದರೆ ನಮಗೆ ನಾನು ಮಾಡಿದ್ದು 5 ರೈಡ್ರಲ್ಲಿ 3 ಪಾಯಿಂಟ್ ಹೊಡೆದಿದ್ದೀನಿ, ಅದೇ ಯೂನಿವರ್ಸಿಟಿ ಪ್ಲೇಯರ್ ಒಬ್ಬನು 2 ರೈ ಹೊಡೆದಿದ್ದಾನೆ. ಸರಿ, ಅವ 2 ಸರಿ ಸಿಕ್ಕಾಕೊಂಡು ಹಿಡಿದಿದ್ದಾರೆ, ಕ್ಯಾಚ್ ಮಾಡಿದ್ದಾರೆ, ಆದರೆ ಅವನು ಸೆಲೆಕ್ಷನ್ ಆಗಿದ್ದಾನೆ, ನಾನು ಸೆಲೆಕ್ಷನ್ ಆಗಲಿಲ್ಲ. ಆದರೆ ನಮ್ಮ ಅದೃಷ್ಟ ಅಷ್ಟು ಇದಿರಲಿಲ್ಲ, ಹಾಗಾಗಿ ಅವಾಗ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಏನೋ ಗೊತ್ತಿರಲಿಲ್ಲ. ಇವಾಗಾದರೆ ಅದನ್ನೇನು ಹೇಳಿ ವಿಚಾರಣೆ ಮಾಡ್ತಿದ್ವಿ ನಾವು. ಅಂದರೆ ಯಾವುದೇ ಒಂದು ಆಟವನ್ನು ಕಲೀಲಿ ಏನೇ ಮಾಡಲಿ ಅದು ನಿಯಮಬದ್ಧವಾಗಿ ಕೋಚ್ ಮೂಲಕ ಕಲಿತು ಹೀಗೆ ಹಂತ ಹಂತವಾಗಿ ಹೋದಾಗ ಅಲ್ಲಿ ಅವಕಾಶಗಳು ಜಾಸ್ತಿನಾ ಅಂತ. ಯಾಕಂದ್ರೆ ನೀವು ಹೊರಗಿನಿಂದ ಹೋಗಿದ್ದೀರಿ ಅಲ್ವಾ? ಹೌದು. ಈಗ ಪ್ರೊ ಕಬಡ್ಡಿ ನಡೀತಾ ಇದೆಲ್ಲ, ಈ ಪ್ರೊ ಕಬಡ್ಡಿಗೆ ಫಸ್ಟ್ ಬೇಕಾದ್ರೆ ಕೋಚಿಂಗು, ಕ್ಯಾಂಪ್ಗಳು ಇಂಥವೆಲ್ಲ ನಡ್ಸ್ಕೊಂಡು ಹೋಗಿ ಅದ್ರ ಜೊತೆಗೆ ಹೋದರೆ ಏನು ಹೇಳೋದನ್ನು ಗೊತ್ತಾಗ್ತದೆ. ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಿಯಮಾವಳಿಗಳು ಬದಲಾವಣೆ ಆಗಿನಕ್ಕಿಂತ ಎಷ್ಟೋ ಬದಲಾವಣೆ ಇದೆ. ಆವಾಗಲೂ ಅದಕ್ಕೆ ರೂಲ್ಸ್ಗಳಿತ್ತು. ಆವಾಗ ಒಂದು ರೈಡರ್ ಹಿಂಗೆ ಹೋಗಿದರೆ ಅವ್ನು ಎಷ್ಟೊತ್ತನಾರು ಇದು ಮಾಡ್ಬೋದಿತ್ತು. ಮತ್ತೆ ಇವಾಗ ಇಷ್ಟೇ ಸೌಂಡ್ ಸಿಗ್ತದೆ, ಆವಾಗ ಹಂಗಲ್ಲ, ಕಬಡ್ಡಿ ಕಬಡ್ಡಿ ಕಬಡ್ಡಿ ಹೇಳೇದು ಮಾಡಬೇಕಿತ್ತು. ಅಷ್ಟೊತ್ತಾದರೂ ಅವನಿಗೆ ಟೈಮ್ಸ್ ಇಲ್ಲ, ಎಷ್ಟೊತ್ತನಾದ್ರು ಕಟ್ಕೊಂಡಿರ್ಬೋದು ಅವನು. ಏನಪ್ಪ ಕ್ಯಾಚ್ ಹಿಡಿದು ಕೆಳಗೆ ಬಿದ್ದ ಅಂದ್ರೆ ವಿಶಾಲ್ ಬರ್ತಿ ಸಿಟಿ ಹಾಕ್ತಿದ್ರು ಅಂಪೈರ್, ನೇಣಾಕ್ರೆ ಸರಿ ಮಾಡೋದು, ಅವ್ರು ಔಟ್ ಅಂದ್ರೆ ಔಟ್. ಅವಾಗ ಇವಾಗ ಹಂಗಲ್ಲ. ಏನಾಗಿದೆ ಕೇಳಿದ್ರೆ ಕ್ಯಾಂಪಿನಿಂದ ಹೋಗ್ಲಿ ಎಲ್ಲಿಂದನೇ ಹೋಗಲು 30 ಸೆಕೆಂಡ್ಗಳು ಕಾಲಾವಕಾಶಗಳಿದೆ. ಆ 30 ಸೆಕೆಂಡಲ್ಲಿ ರೈಡರ್ ಏನು ಮಾಡಬೇಕು ಮಾಡ್ಕೊಳ್ಬೇಕು, ಡಿಪೆಂಡರ್ ಏನು ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕು. ಆ 30 ಸೆಕೆಂಡಲ್ಲಿ ಅವ್ನು ಸಿಕ್ಕಾಕೊಂಡೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಏನೂ ಇರಲಿಲ್ಲ. ಇವಾಗ ಏನಪ್ಪ ಕೇಳಿದ್ರೆ ಸೈಡ್ ಒಬ್ಬರು ಹಂಪೈರ್ ಇರ್ತಾರೆ, 2 ಸೈಡ್ 2 ಮಧ್ಯ 2, ಇಲ್ಲಿ 4 ಜನ ಈ ಹಳ್ಳಿ ಲೋಕಲ್ಲೆಲ್ಲ ನಡೆದ್ರು 4 ಜನ ಹಂಪೈರ್ಸನ್ನು ಇದ್ದೇ ಇರ್ತಾರೆ. ಆವಾಗ ಏನಿರಲಿಲ್ಲ, 2 ಜನ ಹಂಪೈರ್ ಇರ್ತಿದ್ರು, ಸಿಟಿ ಕೊಟ್ಟರೆ ಮುಗಿತು, ಹೋಗೋದೈತಿ ದಬ್ಬಾದೈತಿ ಬರೋದೈತಿ. ಆವಾಗ ಆ ರೀತಿ ರೂಲ್ಸ್ಗಳು. ಈಗ ಎಷ್ಟೋ ಬದಲಾವಣೆಗಳು ಪ್ರೊ ಕಬಡ್ಡಿ ಆದ ನಂತರ ಎಷ್ಟೋ ಬದಲಾವಣೆಗಳನ್ನು ಆಗಿಬಿಟ್ಟಿದೆ. ಈಗ ನಮ್ಮಲ್ಲೂ ನಮ್ಗೆ ಆಸೆ ಇದೆ, ನಾವು ಸಹಕಾರ ಕೊಡ್ಬೋದು. ಈಗ ಒಬ್ಬ ಪ್ರೊ ಕಬಡ್ಡಿಗೆ ಹೋಗ್ತಾನೆ ನಮ್ಮ ತಾಲೂಕಿನಿಂದಾದರೆ ಅವಕಾಶಗಳು ಬೇಕಷ್ಟಿದೆ. ಇವತ್ತು ನಾನು ಅದರ ವಿಚಾರವಾಗಿ ಗಣೇಶ್ ನಾಯ್ಕರ ಹತ್ರ ಮಾತಾಡೋನು ಇದ್ದೀನಿ, ಯಾಕೆಂದ್ರೆ ನಮ್ಮಲ್ಲೂ ಹೋಗ್ಬೇಕು. ಯಾಕೆ ಸೇರ್ಸ್ಲಿಕ್ಕಾಗಲ್ಲ, ನಾವು ಹಿಂದುಳಿದ ಈ ರೀತಿ ತಾಲೂಕು ಹಿಂದುಳ್ಕೊಂಡಿದ್ದೆ ಆಗ್ತದೆ ಮಕ್ಕಳನ್ನು. ನಾವು ಈಗ ಒಂದು 3 ವರ್ಷದ ಹಿಂದೆ ಇಲ್ಲಿ ಒಂದು ಕಬಡ್ಡಿ ಅಸೋಸಿಯೇಷನಿಂದ ಸುರಾಜ್ ನಾಯ್ಕರ್ ಅವರು ನಡ್ಸ್ಕೊಡೋಕೆ ಇದು ಮಾಡಿದ್ರು ಸೆಲೆಕ್ಷನ್, ಆವಾಗಲೂ ಸೆಲೆಕ್ಷನ್ ಮಾಡಿದ್ವಿ. ರಾಜೇಶ್ ಅನ್ನ ಹುಡುಗನ ಕಲ್ಲೂರಿನವ್ರನ್ನ ಮತ್ತೆ ಮರಲ್ಗೆ ಶಶಾಂಕ್ ಹೇಳೋ ಅಂತ 2 ಜನ ಮಕ್ಕಳನ್ನು ಕಳಿಸಿದ್ವಿ ಕ್ಯಾಂಪಿಗೆ. ಆಮ ಅವರು ಹೋದವ್ರು ಏನಾಯ್ತು ಏನೋ ಆಯ್ತು ಅಂತ ಯಾರಿಗೂ ತುದ್ದಿನೇ ಇರಲಿಲ್ಲ. ಸೆಲೆಕ್ಷನ್ ಆಗ್ಲಿಕ್ಕೆ ಆವಾಗ ನಾನು ಅಸೋಸಿಯೇಷನ್ ಅಲ್ಲಿ ಉಪಾಧ್ಯಕ್ಷ ಇದ್ದೆ, ಅವಾಗ ನಾವು ಅದನ್ನ ಇದು ಮಾಡಿ ಕಳಿಸ್ಕೊಟ್ಟಾಗಿತ್ತು. ಆದರೆ ಅದನ್ನ ಅವರು ಬಾಳಿಕೆ ಮಾಡಲಿಲ್ಲ. ಆದರೆ ಬಾಳಿಕೆ ಮಾಡ್ಕೊಳ್ಬೇಕು, ಅದನ್ನು ಉಪಯೋಗ ಪಡ್ಕೊಳ್ಬೇಕು. ನಾವು ಸೆಲೆಕ್ಷನ್ ಮಾಡಿ ಇಲ್ಲಿ ಕಳಿಸ್ಬೋದು, ಅಲ್ಲಿ ಅವರೇ ಶ್ರಮ ಪಟ್ಟು ಇದು ಮಾಡಬೇಕಲ್ಲ. ಯಾಕೆಂದ್ರೆ ಕ್ಯಾಂಪಿಗೆ ಕಳಿಸಿದ್ವಿ ನಾವು, ಮಂಗಳೂರು ಕ್ಯಾಂಪಿಗೆ ಕಳಿಸಿದ್ವಿ ಅವ್ರನ್ನ. ಆದರೆ ಅವರು ಬಾಳಿಕೆ ಮಾಡ್ಕೊಂಡ್ರು ಅಂತ ಅವಳು ಗೊತ್ತಾಗಲಿಲ್ಲ ನಮಗೆ. ಅವ್ರ ಮುಖ ನೋಡ್ಲಿಕ್ಕೂ ಇವತ್ತಿಗೂ ಸಿಗ್ತಿಲ್ಲ. ಕಬಡ್ಡಿ ಅನ್ನೋದು ಒಂದು ಟೀಮ್ ಗೇಮ್ ಅಂತೀವಿ, ಟೀಮ್ ಗೇಮ್ ಅಂದ್ರೆ ಒಂದು ಗುಂಪಿನ ಆಟ ಇದು. ಅದ್ರೊಳಗೆ ಒಬ್ಬರೇ ಪರಿಣಿತಿ ಹೊಂದಾರೆ, ಉಳ್ಕಿದವ್ರು ಒಂದಿಲ್ಲ ಅಂದ್ರೂ ಕೂಡ ಅದು ಸಮಸ್ಯೆ ಆಗ್ತದೆ. ಹೌದು, ಸಮಸ್ಯೆ ಆಗ್ತದೆ. ಆದರೆ ಏನಪ್ಪ ಕೇಳಿದ್ರೆ ಕಬಡ್ಡಿ ಅಂದ್ರೆ ಏಳು ಜನರ ಗುಂಪು. ಎಷ್ಟ ಇವಾಗ ನಾಲ್ಕು ಜನ, ಅವಾಗ ಎರಡೇ ಜನ ಇಟ್ಕೊಳ್ತಿದ್ರು. ಸಬ್ಸ್ಟಿಟ್ಯೂಷನ್ ಬೇಕು ಅಂತಂದ್ರೆ ಈಗ ನಾಲ್ಕು ಜನ ಸಿಗ್ತಾರೆ, ಅವಾಗ ಒಂಬತ್ತು ಜನ ಇಟ್ಕೊಳ್ತಿದ್ರು ಅವಾಗ. ಈವಾಗ ಹಂಗಲ್ಲ, ಹನ್ನೊಂದು ಜನ ಇರ್ತಾರೆ, ನಾಲ್ಕು ಜನ ಎಷ್ಟು ಪ್ಲೇಯರ್ಸ್ ಇರ್ತಾರೆ. ಅದರಲ್ಲಿ ಈ ಏಳು ಜನರಲ್ಲಿ ಮೂರು ಜನನರು ರೈಡರ್ ಮಾಡುವಂಥ ಈ ಕಬಡ್ಡಿಗೆ ಏನಪ್ಪ ಕೇಳಿದ್ರೆ ಶಕ್ತಿನೂ ಬೇಕು ಯುಕ್ತಿನೂ ಬೇಕು, ಎರಡನ್ನೂ ಉಪಯೋಗಿಸ್ಬೇಕು. ಯಾವುದೋ ಒಂದು ಐತಿ ಅಂದ್ರೆ ಯಾವುದು ಬೆಲೆ ಬರೋದಿಲ್ಲ. ಅದರಲ್ಲೂ ರೈಡರಿಗೆ ಇಂಪಾರ್ಟೆಂಟ್ ಅವನು. ಈಗ ಏನಕ್ಕೆ ಕೇಳಿದ್ರೆ ಡಿಫೆಂಡ್ರು ಸಾಕಷ್ಟು ಇದು ಮಾಡಿರ್ತಾನೆ. ಇವನಿಗೆ ಏನಾಗ್ತದೆ ಕೇಳಿದ್ರೆ ರೈಡರ್ನಿಗೆ ಸ್ವಲ್ಪ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗುತ್ತೆ. ಆವಾಗ ಮತ್ತೆ ಏನಿತ್ತು ಕೇಳಿದ್ರೆ ಮಾಡು ಅಥವಾ ಮಡಿ ಹೇಳುವಂತ ರೂಲ್ಸ್ ಇರಲಿಲ್ಲ. ಏನೇನು ಡೂ ಆರ್ ಡೈ ಹೇಳ್ತೀವ ಅದಿರಲಿಲ್ಲ ಆವಾಗ. ಈವಾಗ ಅದು ಬಂದಿದೆ. ಒಂದು ಅಲ್ಲಿಂದ ಆವಾಗ ಬೋನಸ್ ಇರಲಿಲ್ಲ. ಬೋನಸ್ ಅಂದ್ರೆ ಬೋನಸ್ ಬಂದ ನಂತರ ನಾನು ಆಡಿದ್ದೀನಿ, ಆದರೆ ನಾನು ದೊಡ್ಡ ಹೊಡೆದ ಆಡ್ಬೇಕಾದ್ರೆ ಬೋನಸ್ ಇರಲಿಲ್ಲ, ಓನ್ಲಿ ಟಚ್ ಬೋನಸ್ ಇರಲಿಲ್ಲ. ಇವಾಗ ಬೋನಸ್ ಹೇಳಿ ಬಂದಿದೆ. ಹಂಗೆ ಬೋನಸ್ ಹೆಂಗೆ ಅಂದರೆ ಈಗ ಆರು ಜನರ ಮೇಲೆ ಏನಿದ್ದೀರೋ ಅವರು ಒಂದು ಅದನ್ನು ಕ್ರಾಸ್ ಮಾಡಿ ಕರೆಕ್ಟಾಗಿ ಇದು ಮಾಡಿ ಬಂದಿದ್ರೆ ಬೋನಸ್ ಸಿಗುತ್ತೆ, ಬೋನಸ್ ಪಾಯಿಂಟ್ ಸಿಗುತ್ತೆ ನಮ್ಮ ಟೀಮಿಗೆ. ಆ ರೀತಿ ಬಂದಿದೆ, ಆವಾಗ ಇರಲಿಲ್ಲ. ಹೋಗಿ ಹೋಗಿ ಹೊಡ್ಕೊಂಡು ಅಥವಾ ಸಿಕ್ಕೊಂಡು ಏನಾರು ಮಾಡಿದ್ರು ನಾವು ಪಾಯಿಂಟನ್ನು ಗಳಿಸ್ತಿದ್ವಿ. ಈ ರೀತಿ ಇತ್ತು. ಈಗ ಹೇಗಿದೆ ಕಬಡ್ಡಿ ವಾತಾವರಣ ಗ್ರಾಮೀಣ ಪ್ರದೇಶದಲ್ಲಿ? ಆವಾಗನಿಕ್ಕಿದ್ದ ಭಾರಿ ಚೆನ್ನಾಗಿದೆ, ಈಗ ಭಾರಿ ಚೆನ್ನಾಗಿದೆ. ಆವಾಗ ಇಲ್ಲಿ ಸಿದ್ದಾಪುರದಲ್ಲಿ ಕಡಕೇರಿಯಲ್ಲಿ ಒಂದು ನಡೀತಿತ್ತು, ನಂತರ ನಮ್ಮ ಮುಂಡಿಗೆತ್ತಂಗಲ್ಲಿ ನಡೀತಿತ್ತು, ನಾವು ನಡೆಸ್ತಿದ್ವಿ. ನಂತರ ಬೇಡ್ಕಣ್ಣಲ್ಲಿ ನಡೀತಿತ್ತು, ಕೋಲ್ಸಲ್ಲಿ ನಡೀತಿತ್ತು. ಈ ನಾಲ್ಕು ಅಥವಾ ಐದು ಕಡೆ ಟೂರ್ನಮೆಂಟ್ಗಳು ಆಗ್ತಿದ್ವು. ಇವಾಗ ಹಂಗಲ್ಲ, ಸುತ್ತಿಯೋಳು ಹಳ್ಳಿಯಲ್ಲೂ ಕಬಡ್ಡಿ ನಡೀತಾ ಇದೆ. ಇದೆ ಈ ಪ್ರೋ ಕಬಡ್ಡಿ ಬಂದಮೇಲೆ ಒಳ್ಳೆ ನಮ್ಮ ದೇಶೀಯ ಒಂದು ಪಂದ್ಯಾವಳಿಗೆ ಒಳ್ಳೆ ವ್ಯಾಲ್ಯೂ ಬಂದಿದೆ. ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು, ನಮ್ಮ ದೇಶದ ಕ್ರೀಡೆಗೆ ಒಂದು ಬೆಂಬಲ ಮಾಡಿದಂಗೆ ಆಗ್ತದೆ. ನಮ್ಗೆ ಇದು ಖರ್ಚಿಲ್ಲದಂತ ಕ್ರೀಡೆ ಇದು? ಇಲ್ಲ, ಖರ್ಚಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಖರ್ಚು ಇರ್ತದೆ. ಅದು ಖರ್ಚು ಸಂಘಟನೆ ಮಾಡಬಾದಾಗ ಖರ್ಚು ಬಂದೇ ಬರುತ್ತದೆ. ನಾವೇ ಆಡ್ಬೇಕು ಅಂದಾಗ, ಹಾ ನಾವೇ ಆಡ್ಬೇಕಂದ್ರೆ ಖರ್ಚಿಲ್ದದ್ದು ಕ್ರೀಡೆ ಇದು. ಆರ್ಗನೈಸ್ ಮಾಡಿ ಅದನ್ನ ಮಾಡಬೇಕಾದ್ರೆ ಆಗಿರುತ್ತೆ. ಮತ್ತೆ ಈಗ ಮಣ್ಣಿನ ಗ್ರೌಂಡ್ ಇರುತ್ತೆ, ಸಿಂಥೆಟಿಕ್ ಗ್ರೌಂಡ್ ಇರುತ್ತೆ. ಈಗ ಮ್ಯಾಟ್ ಬಂದಿದೆ, ಅವಾಗ ಮ್ಯಾಟ್ ಇರಲಿಲ್ಲ. ಮಣ್ಣಿನಿಂದನೇ ಇದು ಮಾಡಬೇಕಿತ್ತು, ಮಣ್ಣಿನಿಂದನೇ ಏನಪ್ಪ ಕೇಳಿದ್ರೆ ಕೋರ್ಟ್ ಅನ್ನು ಮಾಡ್ಕೊಳ್ಬೇಕಿತ್ತು. ನಾವೇನು ಹೇಳ್ತೀವಿ ಗ್ರೌಂಡ್ ಅದನ್ನು ಮಾಡ್ಕೊಳ್ಬೇಕಿತ್ತು. ಅದನ್ನು ಮಾಡಬೇಕಾದ್ರೆ ಇಲ್ಲ ಅಂತಾದರೂ ಒಂದು ನಾಲ್ಕು ದಿವಸ ಬೇಕೇ ಬೇಕಾಗ್ತಿತ್ತು. ಮಣ್ಣನ್ನು ಗಾಳಿಸಿ ಹುಡಿ ಮಣ್ಣು ಹಾಕಿ ಪ್ಲೇಯರ್ಸಿಗೆ ಆಟಗಾರರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವಾಗ ಹಂಗಲ್ಲ, ಇವಾಗ ಇವತ್ತು ನಾಳೆ ಕಬಡ್ಡಿ ಐತೆ ಅಂದರೆ ನಾವು ನಾಳೆ ದಿವಸನೇ ಅದು ಕೋರ್ಟನ್ನು ರೆಡಿ ಮಾಡ್ಕೊಳ್ಬೋದು. ಮ್ಯಾಟ್ ಅವಾಗ ಮ್ಯಾಟ್ ಗಿಟ್ ಏನೂ ಇರಲಿಲ್ಲ. ಹಂಗಿರ್ತ ನನಗೆ ಮ್ಯಾಟಿನ ಮೇಲೆ ಆಡಿ ಅನುಭವನೂ ಇಲ್ಲ, ಯಾಕಂದರೆ ನಾನು ಕನಿಷ್ಠ ಒಂದು 200 ಪಂದ್ಯಾವಳಿಗಳನ್ನು ಆಡಿದ್ದೇನೆ ನನ್ನ ಜೀವನದಲ್ಲಿ. ಇಂಥ ಒಂದು ಅವಕಾಶ ನಮ್ಗೆ ಸಿಕ್ಕಲಿಲ್ಲ. ಇಂಥ ಅವಕಾಶ ಸಿಕ್ಕಿದ್ರೆ ಇನ್ನೇನಾದ್ರು ನಮಗೆ ಜಸ್ ಬರ್ತಿತ್ತೇನೋ ಒಂದು ಇದಿರ್ತದೆ. ಬಟ್ ಗ್ರಾಮೀಣ ಪ್ರದೇಶದೊಳಗೆ ನಾವು ದಿನನಿತ್ಯ ಆಟ ಆಡಬೇಕಂದಾಗ ಇವತ್ತಿಗೂ ಕೂಡ ಮಣ್ಣಿನ ಗ್ರೌಂಡನ್ನು ಅವಲಂಬಿಸ್ತೀವಿ ನಾವು. ನಾವು ಈಗ ನಮ್ಮ ಊರಲ್ಲಿ ಮಕ್ಕಳು ಗ್ರೌಂಡ್ ಮಾಡ್ಕೊ ಇದು ಮಾಡಿದ್ದಾರೆ, ನನ್ನ ಹತ್ರ ಸಲಹೆ ಕೇಳಿದ್ರು, ಕೊಟ್ಟಿದ್ದೀನಿ ನಾನು ಅದನ್ನು ಎಷ್ಟು ಎಷ್ಟು ಹೇಳಿ. ಅದು ಈ ರೀತಿ ಮಾಡ್ಕೊಳ್ರಿ, ನೀವು ಸಣ್ಣವರಲ್ಲ ಸಣ್ಣಕ್ಕೆ ಮಾಡ್ಕೊಳ್ರಿ. ನಿಮಗೆ ಏನಾಗ್ತದೆ ಕೇಳಿದ್ರೆ ಆ ಗ್ರೌಂಡಲ್ಲೇ ನಾವು ಹಿಡಿದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಾಗ್ತದೆ, ನಿಮಗೆ ನ್ಯಾಷನಲ್ ಲೆವೆಲ್ ಗ್ರೌಂಡ್ ಬೇಡ. ಈ ರೀತಿ ಮಾಡ್ಕೊಳ್ರಿ ಹೇಳಿ ಕೊಟ್ಟಿದ್ದೀನಿ ಅವ್ರಿಗೆ. ಅದರಲ್ಲೇ ಆಡ್ತಾ ಇದ್ದಾರೆ, ಈ ಶಾಲೆಯಿಂದ ಬಂದ ಕೂಡ ಮಕ್ಕಳು ಆಡ್ತಾರೆ. ನನ್ನಂಗೆ ಸ್ವಲ್ಪ ಅನುಭವಿಸ್ತಿದ್ರು, ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಗ್ರೌಂಡಲ್ಲಿ ನಿಂತ ಹುಡುಗರು ಆಡಿಸ್ತಾರೆ. ರೂಲ್ಸ್ ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಈಗಿನ ರೂಲ್ಸ್ ಏನಿದೆ ಅದೇ ರೂಲ್ಸನ್ನೇ ಫಾಲೋ ಮಾಡಬೇಕು, ಮಾಡ್ತಾರೆ. ಅದು ಮಾಡಲೂ ಬೇಕು, ಯಾಕಂದರೆ ಕೆಲವರು ಏನಾಗ್ತದೆ ಕೇಳಿದ್ರೆ ಈ ಕಡೆ ನಾನು ಈಗ ಸದ್ಯದಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಕಬಡ್ಡಿ ಹೋದಾಗ ಗಲಾಟೆ ನಡೆಸಿದರು. ಅದು ಅಲ್ಲ, ಅದು ಸ್ಪೋರ್ಟ್ಸ್ಮನ್ ಸ್ಪೀಚೇ ಅಲ್ಲ. ಆದರ್ಶ ಒಂದು ಕ್ರೀಡಾಪಟು ಆಗಬೇಕಂತಾದರೆ ಕೊಟ್ಟ ತೀರ್ಮಾನಕ್ಕೆ ಬದ್ಧನಾಗಿರ್ಬೇಕು, ಅದು ಇರಬೇಕು. ಅದನ್ನು ಅವಲಂಬಿಸಿಕೊಂಡವನು ಕ್ರೀಡಾಪಟು. ಈಗ ನೀವು ಒಂದು ಕೋರ್ಟ್ನಲ್ಲಿ ನಿರ್ಣಾಯಕರಾಗಿರ್ತೀರಿ, ಏನೋ ಮಿಸ್ ಆಗುತ್ತೆ, ನೀವು ಕೊಡಬೇಕಾದ್ರೆ ಮಿಸ್ ಆಗುತ್ತೆ, ಅಥವಾ ನೀವು ಕೊಟ್ಟಿದ್ದು ಸರಿ ಇರ್ತದೆ. ಆದರೆ ನನಗಾಗ್ತಾ ಇಲ್ಲ, ಅದು ನಾನು ರೇಗದಲ್ಲ, ನನಗಾಗಲಿಲ್ಲ, ನಾನು ಪರವಾಗಿ ಕೊಡಲಿಲ್ಲ, ನಾವು ರೇಗದಲ್ಲ. ಅದನ್ನು ಸಂತತೆ ಇದು ಮಾಡಿಕೊಂಡು ಮುಂದೊಂದು ದಿವಸ ಅವರಿಗೆ ಆಗ್ತದೆ, ನಾನು ಕೊಟ್ಟನಲ್ಲ, ತಪ್ಪಿದ್ರೆ ತಪ್ಪು ಕೊಟ್ಬಿಟ್ನಲ್ಲ, ಅವನು ಏನು ಹೇಳಲಿಲ್ಲ ಪಾಪ. ಈ ರೀತಿ ಅನುಕಂಪ ಬಂತು. ಈಗೇನಪ್ಪ ಕೇಳಿದ್ರೆ ಗೆದ್ದರು ಒಂದು ರೀತಿ, ಸೋತರು ಒಂದು ರೀತಿ ಇರಬಾರದು. ಈಗ ನಮ್ಮಲ್ಲಿ ಹಿರಿ ಹಿಂದಿನಿಂದ ಹೇಳ್ತಲ್ಲ, ಸೋಲೆ ಗೆಲುವಿನ ಸೋಪಾನ

ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿರ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿರ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆ ದೊಡೆಯ ನ್ಯಾರಮ್ಮ ಕೋರೆ ದೊಡೆಯ ನ್ಯಾರಮ್ಮ ಕೋರೆ ದೊಡೆಯ ನ್ಯಾರಮ್ಮ ಕೋರೆ ದೊಡೆಯ ನ್ಯಾರಮ್ಮ ಊಟ ಪಟ್ಟೆಯ ಬಿಗಿ ದೂಟ ಜಲ್ಲಣದ ಊಟ ಪಟ್ಟೆಯ ಬಿಗಿ ದೂಟ ಜಲ್ಲಣದ ದಿಟ್ಟ ದಾನಿಯನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಪಟ್ಟದ ರಾಣಿ ಕವರಿಯ ಕುಮಾರನೆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಓಟಯ ಗಣನಾಥನೇ ಗಣಮ್ಮ ಓಟಯ ಗಣನಾಥನೇ ಗಣಮ್ಮ ಓಟಯ ಗಣನಾಥನೇ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ರಾಜ ವಿಜಯ ಬಲ್ಲರ ಮಣಿ ಅಂಬಲನುಲ್ಲ ರಾಜ ವಿಜಯ ಬಲ್ಲ ರಮಣಿ ಅಂಬಲನುಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನಲ್ಲ ಭಾಷಿಗ ನಿವನ ಆರಮ್ಮ ಭಾಷಿಗ ನಿವನ ಆರಮ್ಮ ಸಾಗಿ ಜನರ ಕಾಯುವಕ್ಕಾಗಿ ನೆಲೆಯಾಗಿ ಸಾಗಿ ಜನರ ಕಾಯುವಕ್ಕಾಗಿ ನೆಲೆಯಾಗಿ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ಬಾರಂಗಾನಿ ಬಾರಂಗ ಬಾರಂಗಾನಿ ಬಾರಂಗ ಬಾರಂಗಾನಿ ಬಾರಂಗ ಬಾರಂಗ